ಅಯ್ಯೋ ಮರಣ ಬಂದರವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ ಕರುಣ ಬಂದರ ಕಾಯೋ ಮರಣ ಬಂದರವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ ಕರುಣಿ ಕಲ್ಯಾಣ ಬಸವಣ್ಣ ಕಾಸಿಲಿಂಗ ಕಡೆತನಕ ಕಾಯೋ ಅಭಿಮಾನ ಕಡೆತನಕ ಕಾಯೋ ಅಭಿಮಾನ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ತಿರಿಗಿ ಬೆಳೆಯೋ ಎದ್ದೊಂದು ಕೆಳಗೆ ನೆನದೇನಾ ಎದ್ದೊಂದು ಕೆಳಗೆ ನೆನದೇನಾ ಎದ್ದೊಂದು ಕೆಳಗೆ ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ ಹೊಡೆಯೋನು ಹಸು ಮಗ ಬಂಡಿ ಹೊಡೆಯೋನು ಹಸು ಮಗ ಆಲಿಸಿ ಕೇಳೋ ಬಸವಲ್ಲ ಆಲಿಸಿ ಕೇಳೋ ಬಸವಲ್ಲ ನಿನ್ನ ಬಂಡಿ ಭೂಮಿ ತಲ್ಲಣಿಸಿ ನಡುಗ್ಯಾವೋ ಗೆಜ್ಜೆ ಗಲ್ಲೆಂದು ನುಡಿದಾವ ಗೊಬ್ಬರದ ಬಂಡಿ ಹೊಡೆಯೋನೆ ಗೊಬ್ಬರದ ಬಂಡಿ ಹೊಡೆಯೋನೆ ನಮ್ಮ ಬಸವ ಹುಬ್ಬಿಗೆ ನೊಂದು ಸರಿ ಉಂಟೆ ಹುಬ್ಬಿಗೆ ನೊಂದು ಸರಿ ಉಂಟೆ ಬಂಡಿ ಬಂಡಿ ಚಂದ ಬಂಡಿಯ ನೊಗ ಚಂದ ಬಂಡಿ ಬಂಡಿಯು ಚಂದ ಬಂಡಿಯ ನಗ ಚಂದ ಬಂಡಿ ಬಂಡಿಯು ಚಂದ ಬಂಡಿಯ ನೊಗ ಚಂದ ಬಂಡಿ ಬಂಡಿಯು ಚಂದ. ಇದುವರೆಗೆ ಕೊತ್ತದೊಡ್ಡಿಯ ಅರುಣೋದಯ ಕಲಾ ಸಂಘದ ಸದಸ್ಯರಿಂದ ಜನಪದ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸೂರ್ಯ ಕಡಲಿಗೆ ಇಳಿಯುವ ಈ ಮುಸ್ಸಂಜೆ ಹೊತ್ತಲ್ಲಿ ಬಣ್ಣ ಬಣ್ಣದ ಕನಸಿನ ಕಪ್ಪೆ ಚಿಪ್ಪುಗಳನ್ನು ಎತ್ತಿಕೊಳ್ಳುವವರು ಕಡಲ ಕಿನಾರೆಯ ಪಂಚಗಂಗಾವಳಿ ಕುಂದಾಪುರದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಮಣ್ಣು